ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಇಂದಿನ ಕೃಷಿರಂಗವನ್ನು ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಬಂಧುವರಿಗೆಲ್ಲ ಶರಣಾರ್ಥಿಗಳು. ರೈತ ಬಂಧುವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವುಗಳು ಕೇಳಬಹುದು. ಕಳೆದ ತಿಂಗಳು 25/5/2023 ರಾಯಚೂರು ಕೃಷಿ ವಿಜ್ಞಾನಗಳ ಬೀಜ ಘಟಕದಲ್ಲಿ ನಡೆದ ಮುಂಗಾರು ಬೀಜ ದಿನೋತ್ಸವ ಕಾರ್ಯಕ್ರಮದಲ್ಲಿ ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ಎಸ್ಎನ್ ಭಟ್ ಅವರು ಮಾಡಿದ ಭಾಷಣದ ಅವತರಣಿಕೆಯನ್ನು ನಂತರ ಲಿಂಗಸೂಗೂರು ತಾಲೂಕಿನ ಬೋಪುರ ಗ್ರಾಮದ ತೇಜಪ್ಪ ಅವರ ತೋಟಗಾರಿಕೆ ಬೆಳೆಯ ಅನುಭವಗಳನ್ನು ಕೇಳುವಿರಿ. ತದನಂತರ ರಾಷ್ಟ್ರೀಯ ಜೇನು ದುಂಬಿ ಮಿಷನ್ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ತದನಂತರ ಕೆರೂರು ಗ್ರಾಮದ ವೆಂಕಪ್ಪ, ಕುಶಾಲಪ್ಪ ತಿಪ್ಪಣ್ಣ ಸಣ್ಣಕ್ಕಿ ಹಾಗೂ ಸಂಗಡಿಗರಿಂದ ಏಕತರಿ ಪದಗಳು. ಹಾಗಾದರೆ ಬನ್ನಿ ಮೊದಲಿಗೆ ಕೇಳೋಣ. ಕಳೆದ ತಿಂಗಳು 25/5/2023 ರಾಯಚೂರು ಕೃಷಿ ವಿಜ್ಞಾನಗಳ ಬೀಜ ಘಟಕದಲ್ಲಿ ನಡೆದ ಮುಂಗಾರು ಬೀಜ ದಿನೋತ್ಸವದ ಕಾರ್ಯಕ್ರಮದಲ್ಲಿ ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ಎಸ್ಎನ್ ಭಟ್ ಅವರು ಮಾಡಿದ ಭಾಷಣದ ಅವತರಣಿಕೆಯನ್ನು. ಮಣ್ಣಿನ ಆರೋಗ್ಯ, ನೀವು ಯಾವುದೇ ಬೆಳೆ ಬೆಳೆಯಬಹುದು, ಆದರೆ ಮಣ್ಣನ್ನು ನಾವು ಆರೋಗ್ಯವಾಗಿ ಇಟ್ಕೊಳ್ಬೇಕಾಗುತ್ತವೆ. ಮಣ್ಣು ಅಳುವುದು ಒಂದು ನೈಸರ್ಗಿಕವಾಗಿ ಸಂಪನ್ಮೂಲ ಅಂತ ಹೇಳಬಹುದು. ಮಣ್ಣು ಒಂದು ಸಜೀವ ವಸ್ತು, ಎಲ್ಲ ಬೆಳೆಗಳಿಗೆ ಬೇಕಾದ ಪೋಷಕಾಂಶಗಳನ್ನು ಒದಗಿಸುವಂತ ನೈಸರ್ಗಿಕ ಸಂಪನ್ಮೂಲ. ನಾವು ಬೆಳೆಯುತ್ತಿರುವಂತಹ 95% ಆಹಾರ ಉತ್ಪಾದನೆಯಲ್ಲಿ ಪೋಷಕಾಂಶಗಳನ್ನು ನಾವು ಮಣ್ಣಿನಿಂದಲೇ ಪಡೆಯುತ್ತಿದ್ದೇವೆ. 95% ಆಹಾರ ಉತ್ಪಾದನೆ ಮಣ್ಣಿನಿಂದ ಆಗ್ತಾ ಇದೆ. ಆದರೆ ಈ ಮಣ್ಣನ್ನು ನಾವು ಜೀವಂತ ವಸ್ತು ಅಂತ ಹೇಳುತ್ತಿದ್ದೇವೆ. ಯಾಕಂದರೆ ಈ ಮಣ್ಣಲ್ಲಿ ಕೋಟ್ಯಾನುಕೋಟಿ ಜೀವಗಳು ವಾಸಸ್ಥಾನ. ಆದರೆ ಈ ಸಜೀವ ವಸ್ತು ಹೇಳುವುದು ಈಗ ಬರ್ತಾ ಇದ್ದಾಗ ನಿರ್ಜೀವ ವಸ್ತುವನ್ನು ಆಗ್ತಾ ಇದೆ. ಅಂದರೆ ಮಣ್ಣು ತನ್ನ ಸತ್ವವನ್ನು ಕಳೆದುಕೊಂಡು ಅವನತಿಯನ್ನು ಹೊಂದ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಅಂದರೆ ನಾವು ಮಾಡಿರುವಂಥ ತಪ್ಪು ಕ್ರಮಗಳು ಅಂತ ಹೇಳಬಹುದು. ಆದರೆ ಈ ಮಣ್ಣಿನ ಆರೋಗ್ಯವನ್ನು ಸುಧಾರಣೆ ಮಾಡಬೇಕು, ರೈತರ ಆದಾಯ ಜಾಸ್ತಿ ಆಗಬೇಕು, ಉತ್ಪಾದನಾ ವೆಚ್ಚ ಕಡಿಮೆ ಆಗಬೇಕು ಅಂದರೆ ಕೆಲವೊಂದು ಕ್ರಮಗಳನ್ನು ರೈತರು ತಪ್ಪದೆಯನ್ನು ವಹಿಸಿಕೊಳ್ಬೇಕಾಗ್ತವೆ. ಅವರು ಒಂದನೇದಾಗಿ ಸಮತೋಲನ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಎಲ್ಲ ಬೆಳೆಗಳಿಗೂ ಕೊಡಬೇಕು. ಈಗ ನಮ್ಮಲ್ಲಿ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಇದೆ, ಅದರಲ್ಲಿ ಹಲವಾರು ಬೆಳೆಗಳು ಇರ್ತವೆ. ಅದರಲ್ಲಿ ಇಷ್ಟು ಸಾರಜನಕ ಕೊಡ್ರಿ, ಇಷ್ಟು ರಂಜಕ ಕೊಡ್ರಿ, ಇಷ್ಟು ಪೊಟ್ಯಾಶ್ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾವುದೇ ರೈತರು ತಮ್ಮ ಬೆಳೆಗೆ ಎಷ್ಟು ಸಾರಜನಕವನ್ನು ಕೊಡಬೇಕು, ಎಷ್ಟು ರಂಜಕವನ್ನು ಕೊಡು, ಎಷ್ಟು ಪೊಟ್ಯಾಶನ್ನು ಕೊಡಬೇಕು ಯಾವ ರೈತರು ಹಾಕಂಗಿಲ್ಲ. ತಮಗೆ ಬೇಕಾದಂಗೆ ಮನಸ್ಸು ಇಚ್ಛೆ ರಾಸಾಯನಿಕ ಗೊಬ್ಬರಗಳನ್ನು ಡಂಪ್ ಮಾಡ್ತಾ ಇದ್ದಾರೆ. ಈ ಡಂಪ್ ಮಾಡೋದ್ರಿಂದ ನಿಮಗೂ ಖರ್ಚು, ದೇಶಕ್ಕೂ ಹೊರೆಯಾಗ್ತಾ ಇದೆ. ನಮ್ಮ ಭಾರತದಲ್ಲಿ ಸುಮಾರು 60-80 ಕೋಟಿ ರೈತರಿದ್ದಾರೆ. 1 ಕ್ವಿಂಟಲ್ ಯೂರಿಯಾ ಉತ್ಪಾದನೆ ಮಾಡಲಿಕ್ಕೆ 2,100 ರೂಪಾಯಿ ಖರ್ಚಾಗ್ತಾ ಇದೆ. ಅದೇ ರೀತಿಯಾಗಿ 100 ಕೆಜಿ DAP ಉತ್ಪಾದನೆ ಮಾಡಲಿಕ್ಕೆ 7,000-8,000 ರೂಪಾಯಿ ಖರ್ಚಾಗ್ತಿದೆ. ಇದರಲ್ಲಿ ಎಲ್ಲಿಂದ ಬರಬೇಕು? ನೀವು ಕೊಡೋದು ಓನ್ಲಿ 1/3 ಉತ್ಪಾದನಾ ವೆಚ್ಚವನ್ನು ಕೊಡ್ತಾ ಇದ್ರಿ. ನೂರು ಕೆ ಜಿ ಯೂರಿಯಾ ಮಾಡಲಿಕ್ಕೆ 2100 ರೂಪಾಯಿ ಖರ್ಚಾಗ್ತಿದೆ. ಇದನ್ನು ಕೇಂದ್ರ ಸರ್ಕಾರ ರಸಗೊಬ್ಬರಗಳ ಕಾರ್ಖಾನೆಗೆ ಸಬ್ಸಿಡಿ ರೂಪದಲ್ಲಿ ಕೊಡ್ತಿದೆ, ಅದೇ ರೀತಿ ಡಿ ಎ ಪಿ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಈ ರಸಗೊಬ್ಬರಗಳನ್ನು ಎಷ್ಟು ಬೇಕೋ ಅಷ್ಟನ್ನೇ ಬಳಕೆಯನ್ನು ಮಾಡಿರಿ. ಅಂದರೆ ಮಣ್ಣಿನ ಫಲವತ್ತತೆಯ ಆಧಾರದ ಮೇಲೆ ರಸಗೊಬ್ಬರಗಳನ್ನು ಬಳಕೆ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆ ಯಾವ ರೀತಿ ಮಾಡಬೇಕು, ಅದಕ್ಕೆ ಮಣ್ಣು ಪರೀಕ್ಷೆ ಒಂದು ಸೂಕ್ತವಾದಂಥ ವಿಧಾನ. ನಮ್ಮಲ್ಲಿ ಅಪರೂಪವಾಗಿ ರೈತರು ಬರ್ತಾ ಇದ್ದಾರೆ, ಅವರು ಇಳುವರಿ ಕಡಿಮೆ ಆದಾಗಷ್ಟೇ ತಮ್ಮಲ್ಲ ಸಮಸ್ಯೆಯನ್ನು ಹೇಳಿಕೊಂಡು ನಾವು ಎಷ್ಟು ರಾಸಾಯನಿಕ ಗೊಬ್ಬರಗಳನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನಿಜವಾಗಿ 70-80% ರೈತರುಗಳು ತಮ್ಮ ಬೇಕಾದಷ್ಟು ರಾಸಾಯನಿಕ ಗೊಬ್ಬರಗಳನ್ನು ಗೊಬ್ಬರ ತಗೊಂಡಿಲ್ಲಿ ಆರಾಮ್ ಸಿಗ್ತಾವೆ ಸಬ್ಸಿಡಿಲಿ, ಹೌದಾ, ತಂದು ಭೂಮಿ ಹಾಕ್ತಾ ಇದ್ದಾರೆ. ಅದರಿಂದ ಏನಾಗುತ್ತೆ, ಒಂದನೇದಾಗಿ ಭೂಮಿಯ ಎಲ್ಲ ಗುಣಧರ್ಮಗಳು ಹಾಳಾಗ್ತವೆ, ಭೌತಿಕ ಗುಣಧರ್ಮ ಹಾಳಾಗುತ್ತೆ, ರಾಸಾಯನಿಕ ಗುಣಧರ್ಮ ಹಾಳಾಗ್ತಾ ಇದೆ, ಜೈವಿಕ ಗುಣಧರ್ಮವು ಹಾಳಾಗ್ತವೆ. ನೀವು ರಾಸಾಯನಿಕ ಗೊಬ್ಬರವನ್ನು ಅತಿಯಾಗಿ ಬಳಕೆ ಮಾಡುವುದರಿಂದ ನಿಮಗೆ ಖರ್ಚು ಜಾಸ್ತಿ ಆಗುವುದಿಲ್ಲದೆ ಭೂಮಿಯ ಆರೋಗ್ಯ ಹಾಳಾಗ್ತಾ ಇದೆ. ಮುಖ್ಯವಾಗಿ ಮಣ್ಣಿನ ಭೌತಿಕ ಗುಣಧರ್ಮಗಳಲ್ಲಿ ಏನಾಗುತ್ತೆ ಅಂದರೆ ಮಣ್ಣು ಬಿರುಸಾಗ್ತಾ ಹೋಗ್ತವೆ, ಗಡಸಾಗ್ತಾ ಹೋಗ್ತಾ ಇದ್ದಾವೆ, ಮಣ್ಣಿನಲ್ಲಿ ರಸಸಾರದಲ್ಲಿ ಏರಿಳಿತ ಉಂಟಾಗ್ತವೆ, ಮಣ್ಣಿನಲ್ಲಿ ಲವಣಾಂಶ ಸಂಗ್ರಹ ಜಾಸ್ತಿಯಾಗಿ ಸವಳು ಜವಳು ಹಾಗೂ ಕ್ಷಾರ ಭೂಮಿಯಾಗಿ ಮಾರ್ಪಾಡಾಗ್ತವೆ. ಇದು ಒಮ್ಮೆಲೆ ಆಗುವಂಥ ಕ್ರಿಯೆ ಅಲ್ಲ, 10-15 ವರ್ಷಗಳ ನಂತರ ನೀವು ರಾಸಾಯನಿಕ ಗೊಬ್ಬರಗಳನ್ನು ನಿರಂತರವಾಗಿ ಬಳಸಿ ಈ ರೀತಿ ಒಂದು ಸ್ಥಿತಿ ಉಂಟಾಗ್ತವೆ. ನೀವೆಲ್ಲವಂತೂ ಪ್ರಜ್ಞಾವಂತ ರೈತರು, ಹಲವಾರು ಕಾರ್ಯಕ್ರಮಗಳಲ್ಲಿ ಬರ್ತಾ ಇದ್ದೀರಾ. ಆದ್ದರಿಂದ ನೀವು ಯಾವುದೇ ಬೆಳೆಯನ್ನು ತಗೊಂಡ್ರು ನಿಮ್ಮಲ್ಲಿ ಮಣ್ಣಿನ ಆರೋಗ್ಯ ಕಾರ್ಡನ್ನು ನಿಮ್ಮ ಹತ್ರ ಇಟ್ಕೊಳ್ಬೇಕು. ಆ ಕಾರ್ಡಿನ ಆಧಾರದ ಮೇಲೆ ಯಾವ ಬೆಳೆಗೆ ಎಷ್ಟು ಪೋಷಕಾಂಶಗಳನ್ನು ಬೇಕೋ ಅಷ್ಟೇ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಹಂತದಲ್ಲಿ ಸರಿಯಾದ ವಿಧಾನದ ಮೂಲಕ ಕೊಡುವುದರಿಂದ ನಿಮ್ಮ ಇಳುವರಿಯನ್ನು ನಿರಂತರವಾಗಿ ನಾವು ಪಡೆಯಬಹುದು, ಮಣ್ಣಿನ ಆರೋಗ್ಯವನ್ನು ಕಾಪಾಡಬಹುದು. ಫಸ್ಟು ಮಣ್ಣು ಪರೀಕ್ಷೆಯನ್ನು ಬಗ್ಗೆ ನಾವೊಂದು ಸ್ವಲ್ಪ ಹೇಳುತ್ತಾ ಇದ್ದೀನಿ. ನೀವು ಮಣ್ಣು ಪರೀಕ್ಷೆ ಮಾಡಬೇಕಾದ್ರೆ ಫಸ್ಟು ಮಣ್ಣಿನ ಮಾದರಿಯನ್ನು ತೆಗೆದುಕೊಳ್ಳಬೇಕು. ಮಣ್ಣಿನ ಮಾದರಿಯನ್ನು ತಗೊಳ್ಬೇಕಾದ್ರೆ ಎಷ್ಟು ಆಳದವರೆಗೆ ತಗೊಳ್ಬೇಕು? ಸಾಮಾನ್ಯವಾಗಿ ನಾವು 20-30 ಸೆಂಟಿಮೀಟರ್ ಆಳದವರೆಗೆ ಮಣ್ಣಿನ ಮಾದರಿ ತಗೊಳ್ಬೇಕು ಅಂತ ಹೇಳ್ತಾ ಇದ್ದೀವಿ. ಅದನ್ನು ಇಂಗ್ಲಿಷ್ ಜಡ್ ಆಕಾರದಲ್ಲಿ ಹೋಗಿ ವಿ ಆಕಾರದ ತಗ್ಗನ್ನು ನಿರ್ದಿಷ್ಟ ಆಳದವರೆಗೆ 20-30 ಸೆಂಟಿಮೀಟರ್ ಆಳದವರೆಗೆ ತೆಗೆದುಕೊಂಡು ಒಂದು ಕಟ್ಟನ್ನು ಹೊಡಿಬೇಕು. ಕಟ್ಟನ್ನು ಹೊಡೆದಾಗ ಒಂದು ಸ್ವಲ್ಪ ಮಣ್ಣಿನ ಸಿಗುತ್ತವೆ. ಈ ರೀತಿ ಜಡ್ ಆಕಾರದಲ್ಲಿ ಹೋಗುವುದು, ವಿ ಆಕಾರ ತೆಗೆದು ಒಂದು 5-6 ಕಡೆ ತೆಗೆದಾಗ ನಿಮಗೆ ಒಂದು 3-4 ಕೆ ಜಿ ಮಾದರಿ ಸಿಗುತ್ತವೆ. ಅದನ್ನು ಕಂಪ್ಲೀಟ್ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದರಲ್ಲಿರುವಂಥ ಕಸ ಕಡ್ಡಿ ಕಲ್ಲು ಇದನ್ನು ಹೊರಗಡೆ ಹಾಕಬೇಕು. 4 ಭಾಗವನ್ನು ಮಾಡಿರಿ, ಎದುರಿನ 2 ಭಾಗವನ್ನು ಸೇರಿಸಿರಿ, ಉಳಿದ 2 ಭಾಗವನ್ನು ಹೊರಗಡೆ ಹಾಕಿರಿ. ಈ ಪ್ರಕ್ರಿಯೆಯನ್ನು ಒಂದು 3-4 ಸಲ ಮಾಡಿದಾಗ ಅಂತಿಮವಾಗಿ ನಿಮಗೆ 500 ಗ್ರಾಮ ಅಂದರೆ 1/2 ಕೆ ಜಿಯಷ್ಟು ಮಣ್ಣಿನ ಮಾದರಿ ಸಿಗುತ್ತವೆ. ತದನಂತರವಾಗಿ ನಿಮ್ಮ ಸರ್ವೆ ನಂಬರು ಹೆಸರು ಬರೆದು ನಮ್ಮ ಸಮೀಪದಲ್ಲಿರುವ ಮಣ್ಣು ಪರೀಕ್ಷಾಲಯ, ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಸಹ ಈ ಸೌಲಭ್ಯವಿದೆ, ಕೃಷಿ ಮಹಾವಿದ್ಯಾಲಯ ರಾಯಚೂರಲ್ಲೂ ಸಹ ಮಣ್ಣು ಪರೀಕ್ಷಾಲಯದಲ್ಲಿದೆ. ಈ ಒಂದು ಪರೀಕ್ಷೆಗೆ ನಾವು ಸುಮಾರು 200 ರೂಪಾಯಿ ಚಾರ್ಜನ್ನು ಮಾಡ್ತಾ ಇದ್ದೀವಿ. ತದನಂತರವಾಗಿ ಮಣ್ಣಿನಲ್ಲಿರುವಂಥ ರಸಾರ ಲವಣಾಂಶ ಲಭ್ಯವಾಗುವಂಥ ಪೋಷಕಾಂಶಗಳ ಪ್ರಮಾಣ ಇವುಗಳನ್ನು ಪರೀಕ್ಷೆ ಮಾಡಿ ಯಾವ ಬೆಳೆಗೆ ಎಷ್ಟು ಪೋಷಕಾಂಶ ಕೊಡಬೇಕು ಅಂತ ಶಿಫಾರಸನ್ನು ನಾವು ಕೊಡ್ತಾ ಇದ್ದೀವಿ. ಅದೇ ರೀತಿ ನೀರನ್ನು ಸಹ ಪರೀಕ್ಷೆ ಮಾಡ್ತಾ ಇದ್ದೀವಿ. ಮಣ್ಣು ಪರೀಕ್ಷೆ ಅಂತ ವಿಧಾನ ಅಂತ ಹೇಳ್ತೀವಿ. ಈ ರಸಗೊಬ್ಬರವನ್ನು ಹಾಕ್ತೀರಿ, ರಸಗೊಬ್ಬರ ಹಾಕದಾದ ಮೇಲೆ ಅದರ ಸಮರ್ಥ ಬಳಕೆ ಆಗ್ತಾನೇ ಇಲ್ಲ. ಯಾಕೆ ಆಗ್ತಾ ಇಲ್ಲ? ನೀವು ಕೊಟ್ಟಂಥ ಪೋಷಕಾಂಶಗಳು ಬೆಳೆಗಳಿಗೆ ಒದಗಬೇಕು, ಹೌದಾ? ಬೆಳೆಗಳಿಗೆ ಒದಗಬೇಕಾದ್ರೆ ಈಗ ನಾವು ರಾಯಚೂರು ಭಾಗದಲ್ಲಿ ಮಣ್ಣನ್ನು ವಿಶ್ಲೇಷಣೆ ಮಾಡಿದಾಗ ಅದರಲ್ಲಿರುವಂಥ ಒಂದು ಇಂಗಾಲದ ಪ್ರಮಾಣ ಅಂತ ಹೇಳ್ತೀವಿ, ಹ್ಯೂಮಸ್ ಕಂಟೆಂಟ್ ಅಂತ ಹೇಳ್ತೀವಿ, ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತೀವಿ, ಅದರ ಪ್ರಮಾಣ 0.2-0.3 ಅಷ್ಟನ್ನೇ ಇದೆ. ಆದರೆ ಒಂದು ಮಾನದಂಡದ ಪ್ರಕಾರ ಈ ಒಂದು ಪರ್ಸೆಂಟೇಜು 0.5 ಜಾಸ್ತಿ ಇದ್ದರೆ ನೀವು ಕೊಟ್ಟಂಥ ರಸಗೊಬ್ಬರಗಳು ಬೆಳೆಗೆ ಸರಿಯಾಗಿ ಸಿಗ್ತವೆ. ಇಲ್ಲೇ ಹೋದರೆ ನೀವು ಎಷ್ಟೇ ಇದನ್ನು ಹಾಕ್ರಿ ಅದು ಬೆಳೆಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಇಂಗಾಲದ ಪ್ರಮಾಣ ಜಾಸ್ತಿ ಮಾಡಬೇಕಾದ್ರೆ ನಾವು ಪ್ರತಿಯೊಂದು ಬೆಳೆ ಕಟಾವಾದ ಮೇಲೆ ಉಂಟಾಗುವಂಥ ತ್ಯಾಜ್ಯ ವಸ್ತುಗಳು ಕಸ ಕಡ್ಡಿಗಳನ್ನು ನಾವು ಬೆಳೆಗೆ ಮರುಪೂರಣೆ ಮಾಡ್ತಾ ಇರಬೇಕು. ಆದರೆ ನಾವು ಮಾಡ್ತಾ ಇರೋದೇನು, ಅದರ ವಿರುದ್ಧ. ಒಂದು ಬೆಂಕಿ ಕಡ್ಡಿ ತಗೊಳ್ತೀರಿ, ಗೀರ್ತೀರಿ, ಸುಟ್ಟಾಕ್ಬಿಡ್ತೀರಿ. ಇದೇನು ಒಂದ್ ದಿನದಲ್ಲಿ ಆಗುವ ಕೆಲಸವನ್ನು 5 ನಿಮಿಷದಲ್ಲಿ ಮಾಡಿ ಮುಗಿಸ್ತಾ ಇದ್ದೀರಿ. ಈಗೇನೋ ನಿಮಗೆ ಟೈಮ್ ಸೇವ್ ಆಗ್ತವೆ ಅಂತ ಹೇಳ್ತೀರಿ, ಆದರೆ ಇದು ಯಾವುದಕ್ಕೂ ನೀವು ಇದನ್ನು ಮಾಡ್ತಿಲ್ಲ. ಅವನು ಬೆಂಕಿ ಕಡ್ಡಿ ಹಾಕ್ತಿರಲ್ಲ, ಆ ಒಂದು ಶಾಖದಲ್ಲಿ ಭೂಮಿಯಲ್ಲಿರುವ ಎಲ್ಲ ಒಂದು ಸೂಕ್ಷ್ಮ ಜೀವಿಗಳು ಸತ್ತೋಗ್ಬಿಡ್ತವೆ, ಮತ್ತು ಭೂಮಿ ಏನಾಗ್ತವೆ, ನಿರ್ಜೀವ ಸ್ಥಿತಿಯನ್ನು ಪಡೆದುಕೊಳ್ತವೆ. ಈ ಭೂಮಿ ನಿರ್ಜೀವ ಆಗ್ತಾ ಇದೆ, ಅದನ್ನು ನೀವು ತಪ್ಪಿಸಬೇಕಾಗಿದೆ. ಭೂಮಿ ಸಜೀವ ಆದಾಗಷ್ಟೇ ನಾವು ಅಧಿಕ ಇಳುವರಿಯನ್ನು ನಿರಂತರವಾಗಿ ಪಡಲಿಕ್ಕೆ ಸಾಧ್ಯ. ಆದ್ದರಿಂದ ಬೆಳೆ ತ್ಯಾಜ್ಯಗಳನ್ನು ಯಾರೂ ಸುಡ್ಲಿಕ್ಕೆ ಹೋಗ್ಬೇಡ್ರಿ. ಇದನ್ನು ನೇರವಾಗಿ ಭೂಮಿಗೆ ಸೇರಿಸ್ಬೇಕು. ಕಾಟನ್ ಬೆಳೆಗಳಾದರೆ ಕಾಟನ್ ಸ್ಪ್ರೆಡ್ಡರ್ ಅಂತ ಇದೆ. ಇದರಲ್ಲಿ ನಮ್ಮಲ್ಲಿ ಹೆಚ್ ತಿಮ್ಮಾಪುರದಲ್ಲಿ ರೈತ ಇದ್ದಾನೆ, ಅವನು ಯಾವುದೇ ಒಂದು ಹತ್ತಿ ಕಟಾವಾದ ನಂತರ ನೇರವಾಗಿ ಭೂಮಿಗೆ ಈ ಒಂದು ಹತ್ತಿ ಕಟ್ಟಿಗೆಯನ್ನು ಕಂಪ್ಲೀಟ್ ಅನ್ನು ಆ ಶ್ರೆಡ್ಡರ್ ಮೂಲಕ ಭೂಮಿಗೆ ಸೇರಿಸ್ತಾ ಇದ್ದಾನೆ. ಆದರೆ DAP ಎಷ್ಟು ಉಪಯೋಗಿಸ್ತಿದ್ದಾನೆ, ಪ್ರತಿ ಎಕರೆಗೆ 1 ಬ್ಯಾಗ್ DAP ಬ್ಯಾಗ್ನಷ್ಟನ್ನೇ ಉಪಯೋಗಿಸ್ತಾ ಇದ್ದಾನೆ. ಆದರೆ ಇಳುವರಿ 8 ರಿಂದ 10 ಕ್ವಿಂಟಲ್ ಹತ್ತಿಯನ್ನು ಪಡೆತಾ ಇದ್ದಾನೆ. ಅದೇ ಪಕ್ಕದ ರೈತ ಇದ್ದಾನೆ, ಅವನು ಎಕರೆಗೆ 8 ರಿಂದ 10 ಬ್ಯಾಗ್ ಯೂರಿಯಾ, DAP ಮತ್ತು ಕಾಂಪ್ಲೆಕ್ಸ್ ರಾಸಾಯನಿಕ ಗೊಬ್ಬರಗಳನ್ನು ಎಲ್ಲವನ್ನೂ ಬಳಸ್ತಾ ಇದ್ದಾನೆ. ಅವನು ಯಾವುದೇ ಬೆಳೆ ತ್ಯಾಜ್ಯಗಳನ್ನು ಭೂಮಿಗೆ ಹಾಕಂಗಿಲ್ಲ. ಆದರೆ ಅವನ ಇಳುವರಿ 7 ರಿಂದ 8 ಕ್ವಿಂಟಲ್ ಅಷ್ಟೇ ಇದೆ. ಆದ್ದರಿಂದ ಈ ಬೆಳೆಯನ್ನು ತ್ಯಾಜ್ಯವನ್ನು ಭೂಮಿಗೆ ಮರುಪೂರಣೆ ಮಾಡಬೇಕು. ಮರುಪೂರಣೆ ಮಾಡಿದಾಗ ಭೂಮಿಯಲ್ಲಿರುವಂತಹ ಇಂಗಾಲದ ಪ್ರಮಾಣ ಜಾಸ್ತಿ ಆಗ್ತವೆ. ಇಂಗಾಲದ ಪ್ರಮಾಣ ಜಾಸ್ತಿ ಆದಾಗ ಭೂಮಿಯಲ್ಲಿ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಜಾಸ್ತಿ ಆಗುತ್ತವೆ. ನೀವು ಕೊಟ್ಟಂತಹ ಪೋಷಕಾಂಶಗಳು ಸಮರ್ಥ ಬಳಕೆ ಆಗ್ತವೆ, ಹಾಗೂ ಭೂಮಿಯು ತನ್ನ ಮೃದುತ್ವವನ್ನು ಉಂಟು ಮಾಡಲಿಕ್ಕೆ ಈ ಸಾವಯವ ವಸ್ತುಗಳು ಸಹಕಾರಿಯಾಗ್ತವೆ. ಭೂಮಿ ಮೃದುವಾದಾಗ ಏನಾಗ್ತವೆ, ಬಿದ್ದಂಥ ಮಳೆ ನೀರು ಇಂಗುತ್ತವೆ, ಹೌದಾ? ಇಲ್ಲೇ ಕೂತರೆ ಏನಾಗ್ತವೆ, ಬಿದ್ದಂಥ ಮಳೆ ನೀರು ಹೊರಗಡೆ ಹೋಗ್ಬಿಡ್ತವೆ, ಒಂದು ಹೊಲದಿಂದ ಮತ್ತೊಂದು ಹೊಲಕ್ಕೆ ಹೋಗಿ ಬೇರೆ ಕಡೆಯಿಂದ ಹೋಗ್ಬಿಡ್ತವೆ. ಮತ್ತು ನೀರನ್ನು ಹೀರಿಕೊಳ್ಳುವಂಥ ಶಕ್ತಿ ಈ ಒಂದು ಇಂಗಾಲದ ಪ್ರಮಾಣ ಸಾವಯವ ವಸ್ತುಗಳನ್ನು ಹಾಕಿದಾಗ ಉಂಟಾಗ್ತವೆ, ಮತ್ತು ಸೂಕ್ಷ್ಮ ಜೀವಿಗಳ ಸಂಖ್ಯೆ ಮತ್ತು ಚಟುವಟಿಕೆ ಜಾಸ್ತಿ ಆಗ್ತವೆ. ಈ ಒಂದು ಸಾವಯವ ಪದಾರ್ಥಗಳನ್ನು ಸೇವಿ, ಅದರಲ್ಲಿ ನಿಮ್ಮ ಅದ್ರ ಜೊತೆಗೆ ಈ ಒಂದು ಕಸಕಡ್ಡಿಗಳನ್ನು ಉಪಯೋಗಿಸಿ ನೀವು ಕಂಪೋಸ್ಟ್ ಅನ್ನು ತಯಾರು ಮಾಡ್ಕೊಳ್ಬಹುದು, ವರ್ಮಿ ಕಂಪೋಸ್ಟ್ ಅನ್ನು ತಯಾರು ಮಾಡ್ಕೊಳ್ಬಹುದು. ಅದೇ ರೀತಿಯಾಗಿ ಈ ಕಂಪೋಸ್ಟ್ ಅನ್ನು ಮಾಡ್ಕೊಳ್ಬಹುದು. ಯಾಕಂದ್ರೆ ತಿಪ್ಪೆ ಗೊಬ್ಬರದಲ್ಲಿ ಏನೇ ಪೋಷಕಾಂಶಗಳ ಪ್ರಮಾಣ ಅತ್ಯಂತ ಕಡಿಮೆ ಇರ್ತವೆ, ಈ ಪೋಷಕಾಂಶಗಳ ಪ್ರಮಾಣ ಯಾವ ರೀತಿ ನಾವು ಜಾಸ್ತಿ ಮಾಡಬಹುದು ಅದಕ್ಕೂ ಸಹ ಕೆಲವೊಂದು ತಂತ್ರಜ್ಞಾನ ಇದೆ, ಅದಕ್ಕೂ ಸಹ ನೀವು ಮಾಹಿತಿಯನ್ನು ಪಡ್ಕೊಳ್ಬಹುದು. ಮೂರನೇದಾಗಿ ನಾವು ಭೂಮಿಗೆ ಬೇಕಾಗದಂತಹ ಎಲ್ಲ ಪೋಷಕ ವಿವಿಧ ಮೂಲಗಳಿಂದ ಕೊಡಬೇಕಾಗ್ತವೆ. ಇದಕ್ಕೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂತ ಕರೀತಾರೆ. ಒಂದೇ ಮೂಲದಿಂದ ಕೊಡಕ್ಕಾಗಂಗಿಲ್ಲ, ಯಾಕಂದ್ರೆ ನಮಗೆ ಕೊಟ್ಟಿಗೆ ಗೊಬ್ಬರ ಕಡಿಮೆ ಇರ್ತವೆ, ಎರೆಗೊಬ್ಬರ ಕಡಿಮೆ ಇರ್ತವೆ. ಆದ್ದರಿಂದ ಸ್ವಲ್ಪ ಪ್ರಮಾಣದ ರಾಸಾಯನಿಕ ಗೊಬ್ಬರವನ್ನು ಬಳಸ್ರಿ, ಸ್ವಲ್ಪ ಪ್ರಮಾಣದಲ್ಲಿ ಸಾವಯವ ಪದಾರ್ಥಗಳನ್ನು ಬಳಸ್ರಿ, ಹಸಿರೆಲೆ ಗೊಬ್ಬರಗಳನ್ನು ಬೆಳೆಸ್ರಿ. ಈ ರೀತಿ ಮಾಡೋದ್ರಿಂದ ಬೆಳೆಗೆ ಬೇಕಾಗುವಂಥ ಎಲ್ಲ ಪೋಷಕಾಂಶಗಳನ್ನು ನಾವು ಕೊಡಬಹುದು. ಇದರಲ್ಲಿ ಮುಖ್ಯವಾಗಿ ಹಸಿರೆಲೆ ಗೊಬ್ಬರಗಳ ಮುಖ್ಯವಾಗಿ ಗ್ಲಿರಿಸಿಡಿಯಾ ಅಂತ ಗೊಬ್ಬರದ ಗಿಡ ಅಂತ ಬರ್ತವೆ, ಅದನ್ನು ಬದುಗುಂಟಲ್ಲೂ ಹಾಕ್ಬೋದು. ನೀವು ಮುಖ್ಯ ಹೊಲದಲ್ಲಿ ಹಾಕಬೇಕು ಅಂತ ಹೇಳ್ತೇನೆ, ಬದುಗುಂಟಲ್ಲು ಅಂದರೆ 1 ಎಕರೆ ಸುತ್ತಲೂ ಸುಮಾರು 400 ಹಸಿರೆಲೆ ಗೊಬ್ಬರಗಳು ಅಂದರೆ ಗ್ಲಿರಿಸಿಡಿಯಾ ಗಿಡವನ್ನು ಹಾಕ್ಬೋದು. ಒಂದು ಗಿಡದಿಂದ ನಿಮಗೆ 10 ರಿಂದ 15 ಕೆಜಿಯಷ್ಟು ಹಸಿರು ತಪ್ಪಲ ಸಿಗುತ್ತೆ. 400 ಗಿಡದಿಂದ ಎಷ್ಟಾಯಿತು, 4 ರಿಂದ 5 ಟನ್ಗಳಷ್ಟು ಹಸಿರು ತಪ್ಪಲ ಸಿಗುತ್ತವೆ. ಇದೇನು ಒಂದೇ ವರ್ಷದಲ್ಲಿ ಸಿಗಲ್ಲ, ಈ ಜೂನ್ದಲ್ಲಿ ಹಾಕಿದ್ರೆ 3 ವರ್ಷಗಳ ನಂತರ ನಿಮಗೆ ವರ್ಷದಲ್ಲಿ 3 ಸಲ ಕಟಾವು ಮಾಡಬಹುದು. ಈ ರೀತಿ ಮಾಡಿ ಬೆಳೆಗಳಿಗೆ ಬೇಕಾದ ಪೋಷಕಾಂಶಗಳನ್ನು ಕೊಡಬಹುದು, ಭೂಮಿಯ ಉತ್ಪಾದಕ ಶಕ್ತಿಯನ್ನು ಜಾಸ್ತಿ ಮಾಡಬಹುದು. ನಾಲ್ಕನೇದಾಗಿ ಭೂ ಸುಧಾರಕಗಳ ಬಳಕೆಯಲ್ಲಿ ಸಾಮಾನ್ಯವಾಗಿ ನಾವು ಜಿಪ್ಸಮ್ ಅನ್ನು ಬಳಕೆ ಮಾಡ್ತೀವಿ. ಕೆಲವೊಂದು ಭೂಮಿಯಲ್ಲಿ ಈಗ ಒಂದು ಬಹುತೇಕ ಎಲ್ಲ ಭೂಮಿಯಲ್ಲಿ ಸತುವಿನ ಕೊರತೆ ಇದೆ, ಹಾಗೂ ಗಂಧಕದ ಕೊರತೆ ಕಂಡು ಬರ್ತಾ ಇದ್ದಾವೆ. ಆದ್ದರಿಂದ ಸತುವಿನ ಕೊರತೆಯನ್ನು ನೀಗಿಸಲಿಕ್ಕೆ ನಾವು ಜಿಂಕ್ ಸಲ್ಫೇಟ್ ಅನ್ನು ಶಿಫಾರಸನ್ನು ಮಾಡ್ತಿದ್ದೀವಿ. ಈ ಜಿಂಕ್ ಸಲ್ಫೇಟನ್ನು ಪ್ರತಿ ಹೆಕ್ಟರಿಗೆ ಅಂದರೆ 2.5 ಎಕರೆಗೆ 10 ರಿಂದ 25 ಕೆಜಿಯಷ್ಟು ಜಿಂಕ್ ಸಲ್ಫೇಟನ್ನು ಬಳಕೆ ಮಾಡಬಹುದು. ಆದರೆ ಈ ಜಿಂಕ್ ಸಲ್ಫೇಟನ್ನು ಭೂಮಿಗೆ ಬಳಸುವುದು ಅತ್ಯಂತ ಸೂಕ್ತವಾದಂಥ ವಿಧಾನ. ಬೆಳೆಯ ಪ್ರಾರಂಭಿಕ ಹಂತದಲ್ಲಿ ಈ ಜಿಂಕ್ ಸಲ್ಫೇಟನ್ನು ಬಳಕೆ ಮಾಡಬೇಕು. ಅದೇ ರೀತಿಯಾಗಿ ಎಲ್ಲೆಲ್ಲಿ ಗಂಧಕದ ಕೊರತೆ ಇರ್ತವೆ, ಎಣ್ಣೆಕಾಳು ಬೆಳೆಗಳು ಇರ್ತವೆ, ಅಥವಾ ದ್ವಿದಳ ಧಾನ್ಯ ಬೆಳೆಗಳು, ಎಣ್ಣೆಕಾಳು ಬೆಳೆಗಳು ಮುಖ್ಯವಾಗಿ ಶೇಂಗಾ ಇರ್ಬೋದು, ಸೂರ್ಯಕಾಂತಿ ಇರ್ಬೋದು, ಕುಸುಬೆ ಇರ್ಬೋದು, ಇನ್ನು ಎಲ್ಲ ಬೆಳೆಗಳಿಗೂ ಗಂಧಕ ಅತ್ಯಂತ ಅವಶ್ಯಕ ಆಗುವಂಥ ಪೋಷಕಾಂಶ. ಈ ಗಂಧಕವನ್ನು ಕೊಡಲಿಕ್ಕೆ ನಾವು ಬೆಂಟೋನೈಟ್ ಸಲ್ಫರ್ ಅಂತ ಇರ್ತವೆ, ಬೆಂಟೋನೈಟ್ ಸಲ್ಫರನ್ನು ಪ್ರತಿ ಎಕರೆಗೆ 40 kg ಬೆಂಟೋನೈಟ್ ಸಲ್ಫರ್ ಅನ್ನು ಕೊಟ್ಟರೆ ಸಾಕಾಗುತ್ತೆ. ಕೆಲವೊಂದು ಸೂರ್ಯಕಾಂತಿ ಬೆಳೆಗಳಿಗೆ 40 kg ಇವನ್ನು ಜಿಪ್ಸಮ್ ಮೂಲಕವೂ ಸಹ ನಾವು ಅದರಲ್ಲಿ ಜಿಪ್ಸಮ್ ಅಲ್ಲಿ ಎರಡು ಇರ್ತವೆ, ಒಂದು ಕ್ಯಾಲ್ಸಿಯಮ್ಮು ಹಾಗೂ ಗಂಧಕ, ಎರಡನ್ನು ಮಿಶ್ರಣ ಆಗಿರ್ತವೆ ಕೊಡಬೇಕಾಗುತ್ತವೆ. ಇದು ಐದನೇದಾಗಿ ನಾವು ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡಬೇಕು. ಜೈವಿಕ ಗೊಬ್ಬರಗಳಲ್ಲಿ ಮುಖ್ಯವಾಗಿ ಎರಡು ಪ್ರಕಾರ, ಒಂದು ಸಾರಜನಕ ಹಾಗೂ ರಂಜಕವನ್ನು ಸ್ಥಿರೀಕರಿಸುವಂತಹ ಜೈವಿಕ ಗೊಬ್ಬರಗಳಿರುತ್ತವೆ ಇವುಗಳನ್ನು. ಆದ್ದರಿಂದ ನಾ ಹೇಳುವುದು ಏನು ಅಂತಂದ್ರೆ, ಒಂದನೇದಾಗಿ ವಿವಿಧ ಮೂಲಗಳಿಂದ ನಾವು ಪೋಷಕಾಂಶಗಳನ್ನ ಕೊಡುವುದರಿಂದ ಭೂಮಿಯನ್ನ ನಾವು ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಿಕೊಳ್ಳಬಹುದು ಮತ್ತು ಭೂಮಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಆದರೆ ಇದೆಲ್ಲದಕ್ಕೂ ನೀವು ಪ್ರತಿ 3 ವರ್ಷಕ್ಕೊಮ್ಮೆ ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ಅವುಗಳ ಆಧಾರದ ಮೇಲೆ ಬೆಳೆಗೆ ಬೇಕಾದ ಎಲ್ಲ ಪೋಷಕಾಂಶಗಳನ್ನು ನಾವು ನೀಡಲಿಕ್ಕೆ ಸಾಧ್ಯತೆ ಇದೆ. ರೈತ ಬಂಧುರ, ಇದುವರೆಗೆ ಕಳೆದ ತಿಂಗಳು ಅಂದರೆ 25/5/2023 ರಾಯಚೂರು ಕೃಷಿ ವಿಜ್ಞಾನಗಳ ಬೀಜ ಘಟಕದಲ್ಲಿ ನಡೆದ ಮುಂಗಾರು ಬೀಜ ದಿನೋತ್ಸವದ ಕಾರ್ಯಕ್ರಮದಲ್ಲಿ ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ಎಸ್ಎನ್ ಭಟ್ ಅವರು ಮಾಡಿದ ಭಾಷಣದ ಅವತರಣಿಕೆಯನ್ನು ಕೇಳಿದಿರಿ. ಇದೀಗ ಕೇಳೋಣ ಲಿಂಗಸೂಗೂರು ತಾಲೂಕಿನ ಭೂಪುರ ಗ್ರಾಮದ ತೇಜಪ್ಪ ಅವರ ತೋಟಗಾರಿಕೆ ಬೆಳೆಯ ಅನುಭವಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ಲಿಂಗಸೂಗೂರು ತಾಲೂಕಿನ ಭೂಪುರ ತಾಂಡದ ತೇಜಪ್ಪ ಅವರು. ಇವರು ಸುಮಾರು ವರ್ಷಗಳಿಂದ ತೋಟಗಾರಿಕೆಯನ್ನು ಮಾಡ್ತಿದ್ದಾರೆ. ಮೊದಲೆಲ್ಲ ಒಣಬೇಸಾಯ ಇತ್ತು, ಆಮೇಲೆ ನೀರಾವರಿ ಬಂದಮೇಲೆ, ಕೆನಾಲ್ ಬಂದಮೇಲೆ ಅಥವಾ ನೀರಿನ ಸಂಪನ್ಮೂಲವನ್ನು ನೋಡಿಕೊಂಡು ಬೋರ್ವೆಲ್ ವ್ಯವಸ್ಥೆಯನ್ನು ಮಾಡಿಕೊಂಡು ಮುಖ್ಯವಾಗಿ ರೇಷ್ಮೆ ಮತ್ತು ದಾಳಿಂಬೆ ಬೆಳೆಯನ್ನು ಇವರು ಸುಮಾರು ವರ್ಷಗಳಿಂದ ಬೆಳೀತಿದ್ದಾರೆ. ಅವರ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಗೊಳ್ಳೋಣ. ತೇಜಪ್ಪ ಅವರು, ಈಗ ತಮಗೆ ವಯಸ್ಸೆಷ್ಟ್ರಿ? ನಮಗೆ ವಯಸ್ಸು 60. ಮೊದಲು ನಿಮ್ಮದು ವಿದ್ಯಾಭ್ಯಾಸ ಏನೂ ಆಗಲಿಲ್ಲ? ಏನು ವಿದ್ಯಾಭ್ಯಾಸ ಏನಿಲ್ಲರಿ, ನಾವು ಒಕ್ಕಲ್ತನ ಒಣಬೇಸಗಳು ನಮ್ಮ ವ್ಯವಸಾಯ ಮಾಡ್ಕೊಂತ ಬಂದ್ವಿ. ಆ ನಂತರ ವಿಚೀಚಿಗೆ ಬಂದು ಸ್ವಲ್ಪ ಗೌರ್ಮೆಂಟ್ ಸೌಲಭ್ಯ ಬೋರ್ಗೀರ ಹಾಕ್ಸಿದ್ವಿ. ಅಲ್ಲಿಂದ ಬೋರಿನ ನೀರಲ್ಲಿ ಸಿಕ್ಕಿಲ್ಲಿದ್ದವ್ರು ರೇಷ್ಮೆ ಮಾಡ್ಕೊತ ಬಂದ್ವಿ. ಸುಮಾರಂದವ್ರು ರೇಷ್ಮೆ ಮಾಡ್ಕೊತ ಬಂದಿದ್ವಿ, ಒಂದು 15-18 ವರ್ಷ ಆಯ್ತು. ಕೃಷಿ ಇಲಾಖೆದಾಗ ರೇಷ್ಮೆ ಬೆಳೆ ಮಾಡೋದು ಅಳತಿ ರೈತರಿಗೆ, ಸಾಮಾನ್ಯ ರೈತರಿಗೆ ಚಲೋ. ಆ ನಂತರ ಅಲ್ಲಿದ್ದು ಸ್ವಲ್ಪ ಮೇಲ್ಮಟ್ಟಕ್ಕೆ ಬಂದಲ್ಲಿ ಮತ್ತು ಸ್ವಲ್ಪ ದಾಳಂಬ್ರಿನೂ ಮಾಡಿದ್ವಿ. ದಾಳಂಬ್ರಿಯಲ್ಲೇ ಸ್ವಲ್ಪ ರೋಗ ರುಜಿನಗಳು ಜಾಸ್ತಿ, ಆ ಖರ್ಚುನೂ ಜಾಸ್ತಿ, ಆದರೆ ಹೆದರಬಾರ್ದು, ಮಾಡಬೇಕು. ಎಷ್ಟು ಎಕರೆ ಭೂಮಿ ನಿಮಗೆ? ನಮ್ಮ ಭೂಮಿ ಒಂದು 12 ಎಕರೆ ಭೂಮಿ ರೀ. ನಮ್ಮ ಮೊದಲು ಅಷ್ಟೇ ಇತ್ತು ಅಥವಾ ಏನು ಮಧ್ಯದಲ್ಲಿ ಏನಾದರೂ ತೊಗೊಂಡ್ರ? ಇಲ್ಲರಿ, ನಾವು ಮಧ್ಯದಲ್ಲಕ್ಕೆ ಕಮ್ಮಿ ಇತ್ತು ರೀ, ಒಂದು 5-6 ಎಕರೆ ಇತ್ತು. ಆಮೇಲೆ ಇಂಥ ಕೃಷಿಲಾಗಿದ್ದಾಗ ಬೆಳೆದು ನಾವು ತೊಗೊಂಡಿರಿ, ಭೂಮಿ ತೊಗೊಂಡ್ವಿ. ಒಳ್ಳೆ ರೇಷ್ಮೆ ಬೆಳೆ ಫಸ್ಟ್, ಒಳ್ಳೆ ಸಿಂಪಲ್ ರೈತರಿಗೆ ರೇಷ್ಮೆ ಬೆಳೆ ಒಳ್ಳೆ. ಆ ನಂತರ ಏನಪ್ಪ, ಬೆಳೆದಿಂದು ದಾಳಂಬರಿ ಮಾಡ್ಬೋದು. ಆದರೆ ಯಾರು ರೈತರು ಬಂದವರು ಆದರೆ ಮಾಡ್ಬೋದು, ರೇಷ್ಮೆನೂ ಮಾಡ್ಬೋದು. ಮೇಲತ್ತ ನಾವು ನರ್ಸರಿನೂ ಮಾಡೀವಿ, ನಮ್ಮ ನರ್ಸರಿ ಮಾಡಿ ನಮ್ಮಲ್ಲಿ ಏನು 3 ರೂಪಾಯಿಗೆ ಒಂದು ಸಸಿ ನರ್ಸರಿ, ಒಳ್ಳೆ ಬೆಳೆಗಾರ, ಒಳ್ಳೆ ಬೆಳೆ ಅದನ್ನು ಮಾಡಬೇಕು. ಆ ನಂತರ ಏನಪ್ಪ, ದಾಳಂಬರಿ ಪಪ್ಪಾಯಿನೂ ಮಾಡಬೇಕು. ಸ್ವಲ್ಪ ಖರ್ಚು ಹೆಚ್ಚು, ಸ್ವಲ್ಪ ಜಾಸ್ತಿ, ಆದರೆ ಜಾಸ್ತಿ ಖರ್ಚು ಟೆನ್ಷನು ಜಾಸ್ತಿ, ಅದರಲ್ಲೇ ದುಡ್ಡೂ ಜಾಸ್ತಿ. ಈಗ ಪ್ರಾರಂಭದಲ್ಲಿ ತೋಟಗಾರಿಕೆ ಮಾಡೋಕ್ಕಿಂತ ಮುಂಚೆ ಏನೇನು ಹಾಕ್ಕೊಂಡಿದ್ದಿರ್ತಾವೆ, ಏನೇನು ಇತ್ತು ನಮ್ಮದು ಬೆಳೆ? ಫಸ್ಟ್ ಈ ಬೆಳೆ ಮಾಡಲಿಕ್ಕೆ ನನಗೆ ಮುಂಚೆಯಾಕ ನಾವು ಸೂರ್ಯಪಾನ, ಹತ್ತಿ, ಆನಂತರ ಶೇಂಗಾ, ಮೆಣಸಿನ ಗಿಡ ಇಂಥವೆಲ್ಲ ಮಾಡಿದ್ವಿ. ಭಾಳ ಖರ್ಚು, ಭಾಳ ತುಟ್ಟು ಆದಗಳೆಲ್ಲ ಅವನು ಬಿಟ್ಟು ಇವನು ರೇಷ್ಮೆಯಲ್ಲಿ ಬಂದು ರೇಷ್ಮೆಯಿಂದ ಸ್ವಲ್ಪ ಪಿಕಪ್ ನಾವು. ರೇಷ್ಮೆ ಹಾಕ್ಬೇಕಂತ ಯಾಕೆ ಮನಸ್ಸು ಮಾಡಿದ್ರಿ? ರೇಷ್ಮೆ ಮಾಹಿತಿ ಎಲ್ಲಿಂದ ಸಿಕ್ತು? ಏನಾದರೂ ಇಲಾಖೆಯಿಂದ ಸಹಾಯ ಸೌಲಭ್ಯ? ಎಷ್ಟು ಎಕರೆಯಿಂದ ರೇಷ್ಮೆಯನ್ನು ಸ್ಟಾರ್ಟ್ ಮಾಡಿದಿರಿ? ನಾವು 1 ಎಕರೆಯಿಂದ ಸ್ಟಾರ್ಟ್ ಮಾಡಿದ್ವಿ ರೀ. ಈಗ ನಾವು ಅಣ್ಣತಮ್ಮರು ಎಲ್ಲರೂ ಸೇರಿ ನಮ್ಮೊಂದು 8 ಎಕರೆ ರೇಷ್ಮೆ ಮಾಡಿ ನಾವು ಎಲ್ಲರೂ. ನಾವು 2 ಎಕರೆ ಚಿಲ್ಲರಿ 8 ಎಕರೆ ಆಗ್ಬೋದು ರೀ. ಮೊದಲು ನಮ್ಮ ರೇಷ್ಮೆ ಇಲಾಖೆಗಳಿಂದ ಮಾಹಿತಿನೂ ಹೇಳಿದ್ರಿ, ಅದನ್ನು ಎಷ್ಟು ದಿನ ಓರ್ತೀರಿ, ತಮಾಟೆ ಹಣ್ಣು ಹೊತ್ತು ಹೊತ್ತು ತಲೆ ಮೇಲೆ ಏನು ಕೂದಲನ್ನು ಹುಚ್ಚಿ ಹೋಗ್ಬಿಟ್ಟಾವ, ಬೇಡ ಹೈರಾಣ ಆಗಬೇಡ್ರಿ, ಅದು ಟೆನ್ಷನ್. ರೇಷ್ಮೆ ಏನಪ್ಪ, ಹೆಣ್ಮಕ್ಳು ಮೇಸ ಬೆಳೆ ಅದು ಚೆನ್ನಾಗಿರ್ತೈತೆ, ಅದನ್ನು ಮಾಡಿರಿ ಅಂತ ರೇಷ್ಮೆ ಇಲಾಖೆದಾರ ನಮ್ಗೆ ಭಾಳ ಆಪ್ತರಿದ್ರು, ಅವರು ನೆಮ್ಮಿದ್ರು, ಅವ್ರ ಮಾತು ಕೇಳಿ ಮಾಡಿದ್ವಿ, ಒಳ್ಳೇದಾತಿ. ನಮ್ಮಲ್ಲಿಂದ ಈಗ ಮಿನಿಮಮ್ ನಮ್ಮ ಭೂಪುರ ತಾಲೂಕು ಅಂದ್ರೆ ರಾಯಚೂರ್ದಾಗ, ನಮ್ಮ ರಾಯಚೂರು ಜಿಲ್ಲೆದಾಗನೇ ಇಲ್ಲ, ಒಂದು 70-80 ಬಿಲ್ಡಿಂಗ್ ಆಗ್ಯಾವ. ಅನ್ನ ಮಾಡೋರು ಅದ್ರ ಬರೀ ಹೆಣ್ಮಕ್ಳು, ಗಂಡಿಲ್ಲದ ಹೆಣ್ಮಕ್ಳು ಮಾಡ್ಬೋದು ಅದನ್ನು. ಒಳ್ಳೆ ಬೆಳೆ ಅದನ್ನು ಮಾಡಬೇಕು. ರೇಷ್ಮೆ ಮಾಡೋ ಈಗ ಸಮಯದಲ್ಲಿ ಲಿಂಗಸೂಗೂರು ಭಾಗದಲ್ಲಿ ರೇಷ್ಮೆ ಚೆನ್ನಾಗಿದೆ, ಭೂಪುರ ಆಯಿತು, ಅಲ್ಲಿ ರೇಷ್ಮೆ ಇಲಾಖೆಯನ್ನು ಕೂಡ ಲಿಂಗಸೂರಲ್ಲಿ ಚಲೋ ಕೆಲಸ ಮಾಡಕತ್ತದ, ಇಲಾಖೆಯಿಂದ ಸಹಾಯ ಸೌಲಭ್ಯಗಳು ಏನಾದ್ರು ಸಿಕ್ಕುವ? ಸಹಾಯ ಸೌಲಭ್ಯ ಏನು ಬರೋದು ಎಲ್ಲ ನಮಗೆ ತಲುಪ್ತೈತೆ ರೀ, ತಲುಪ್ತಾಯ್ತು. ಒಬ್ಬರ ಮೇಲೆ ನಾವು ಅನ್ಯಾಯ ಮಾಡಕ್ಕೆ ಬರೋಲ್ಲ, ತಲುಪ್ತೈತೆ, ತಲುಪ್ತಾವೆ. ಒಂದು ದಿನ ಹೆಚ್ಚು ಕಡಿಮೆ ಆಗ್ತೈತೆ, ಗೌರ್ಮೆಂಟ್ ಅಂತೂ ಬೀಳೋದು ಹೇಳೋದು ನಡೆಯೋದು, ಅವ್ರು ಕೊಟ್ಟರು ನಮಗೆ ಸಲೋ ಅದು ಚೆನ್ನಾಗಿ ನಡೆದೈತಿ. ಈಗ ಚಾಕಿ 100 ಮೂಟೆಗೆ ಎಷ್ಟು ನಿಮಗೆ ಚಲೋ ಬರ್ತಾವೆ? 100 ಮೂಟೆಗೆ 70-80 ಅಂತ ತೆಗ್ದಿವಿ. 100-100 ತೆಗ್ದಿವಿ ರೀ, 100-100 ತೆಗ್ದಿವಿ. 100-100 ಬರ್ತದ? 100-100 ಬರ್ತೈತೆ ರೀ. ವಾತಾವರಣ ಮೇಲೆ ಬರ್ತೈತೆ ರೀ, ಸ್ವಲ್ಪ ಬಿಸಿಲಿನ ಸ್ವಲ್ಪ ಕಡಿಮೆ ಬರ್ತೈತೆ, ಎಲ್ಲ ಪ್ರಾಬ್ಲಮ್ ನಮ್ಮದು. ವಾತಾವರಣ ಕರೆಕ್ಟ್ ಇತ್ತಂದ್ರೆ ನೂರಕ್ಕೆ 70-80-60 ಬೀಜ ಬೆಳೆಯಿತು. ಈಗ ಚಲೋ ಈಗ ಅಂತಂದ್ರೆ ಹುಳ ಚಲೋ ಮೇಯ್ಬೇಕಪ್ಪ ಅಂತಂದ್ರೆ ತಪ್ಪಲ ಚಲೋ ಇರ್ಬೇಕು. ತಪ್ಪಲ ಚಲೋ ಇರ್ಬೇಕಪ್ಪ ಅಂತಂದ್ರೆ ಹೇಗೆ? ಗೊಬ್ಬರ ನೀರು ಅದಕ್ಕೆ ಏನ್ರಿ ನಾವು ಕಟ್ಟಿಗೆ ಗೊಬ್ಬರ ಹಾಕ್ಬೇಕು, ಎಕರೆಕ ಗಳೆ ಚೆನ್ನಾಗಿ ಮಾಡ್ಬೇಕು, ಆಮೇಲೆ ಒಂದು ಪೋಷಣ ಅಂತ ಎಣ್ಣೆ ಬರ್ತೈತೆ, ಎಣ್ಣೆ ಹೊಡಿಬೇಕು. ಇವೆಲ್ಲ ಚೆನ್ನಾಗಿ ಮಾಡ್ಕೊಂಡ್ರೆ ಸೊಪ್ಪು ಚೆನ್ನಾಗಿ ಬಂತಂದ್ರೆ ಹೊಲದಾಗ ತಾನೇ ಹುಳ ಡೆವಲಪ್ಮೆಂಟ್ ಆಗ್ತಾಯ್ತು, ಆಮೇಲೆ ಗೂಡನ್ನು ಕ್ವಾಲಿಟಿ ಇರ್ತಾಯ್ತು, ನೂರು ಬರ್ತೈತಿ. ನಾವು ಹೊಲದಾಗ ನೋಡಿದ್ರೆ ಅದು ಗೊಬ್ಬರ ಬೀಜ ಸರಿ, ಗೊಬ್ಬರ ಎಣ್ಣೆ ಸರಿ ಮಾಡ್ಲಿಕ್ಕೆ ಅಂದ್ರೆ ಸರಿ ಬರಲ್ಲ. ಎಲ್ಲ ಇರೋದು ತಪ್ಪ ತೊಡಿ ನಂಬಲ್ಲಿ. ನಮ್ಮ ರೈತ ಕೃಷಿಲಾಗಿದಾಗಿ ಆ ಥರ ಮಾಡಬೇಕು, ಆ ಥರ ನಾವು ಮೇಂಟೈನ್ ಮಾಡಿದರೆ ಒಳ್ಳೇದಿರ್ತೈತಿ. ತೇಜಪ್ಪ ಅವ್ರು, ಈಗ 1 ಎಕರೆ ರೇಷ್ಮೆ ಮಾಡ್ಬೇಕಪ್ಪ ಅಂತಂದ್ರೆ ಎಷ್ಟು ಜನ ಬೇಕ್ರಿ ಮನೆಗೆ ಮಾಡೋರು? ಮನೆ ಮಾಡೋರಿ ಒಂದು 4 ಜನ ಇದ್ರೆ ಸಾಕ್ರಿ. 4 ಜನ ಇದ್ರೆ ಸಾಕು. ಮುಂಜಾನೆ 7 ಹೋಗೋದ, 7 8 ಮಟ ಅನ್ನೋದ್ರಲ್ಲಿ 9 ಗಂಟ ತಪ್ಪಲು ಹಾಕ್ಬಿಡಿ. 9 ನೀವು ಎಲ್ಲಾರು ಲಿಂಗಸೂರು ಅಡ್ಡಾಡುವ, ಯಾಕಡೆ ಅಡ್ಡಾಡುವ, ಮತ್ತೆ 4 ಗಂಟೆ ಅಟೆಂಡ್ ಆಗಿಬಿಡೋದು. ಒಳ್ಳೆ ಬೆಳೆ ಅದು. ಯಾಕಡೆ ಮತ್ತೆ ಒಂದು 4 ತಾಸು ರೆಸ್ಟ್ ಸಿಗುತ್ತೆ ನಮಗೆ, ಮತ್ತೆ ಬೇರೆ ಕೆಲಸ ಮಾಡ್ಕೊಳಕ ನಡೀತೈತೆ. ಈಗ ಸೋಂಕು ನಿವಾರಣೆ ಬಹಳಷ್ಟು ಮುಖ್ಯ. ಯಾಕಂತಂದ್ರೆ ಈ ರೇಷ್ಮೆ ಹುಳುಗಳಿಗೆ ಹೈಜಿನಿಕ್ ಕ್ಲೀನು, ಸುತ್ತಮುತ್ತಲು ವಾತಾವರಣ ಅವು ಚೆನ್ನಾಗಿರ್ಬೇಕು. ಸಮಸ್ಯೆಗಳು ಬರಲಾರ್ದಂಗೆ ಹೆಂಗೆ ಮೇಂಟೈನ್ ಮಾಡ್ತಿರ್ತಾವೆ? ಸಂಪನ್ನ ಬರಲಾರ್ದಂಗಾರಂದ್ರೆ ಏನು ನೋಡ್ರಿ, ನಾವು ಬಗರಾಗ ತೊಗರಿ ಬೆಳೆ ಮೆಣಸಿನ ಗಿಡ ಅವ್ರು ಹಾಕಿರ್ಬೇಕು, ನಮ್ದು ಅಲ್ಲಿ ಬಿಲ್ಡಿಂಗ್ ಇರಬೇಕು, ನಮ್ಮದು ಹುಳ ಬಂದಿರಬೇಕು, ಅವು ಬಂತಂದ್ರೆ ಸ್ವಲ್ಪ ಬಡತ ಆಗ್ತೈತೆ. ನಾವು ಅವ್ರಿಗೆ ಸ್ವಲ್ಪ ನಾವು ರೈತರಿಗೆ ನೋಡ್ರಿ ಸ್ವಲ್ಪ ಹಂಗೆ ಮಾಡಬಾಡ್ರಿ, ಒಂದು 8 ದಿನ ತೊಡ್ಕೊಂಡು ಅಂತ ಅವ್ರಿಗೆ ಮನವರಿಸಬೇಕು. ಮನವರಿಸಿ ಒಂದು ಮಾಡ್ಕೊಂಡ್ರೆ ಚೆನ್ನಾಗಿ ಬರ್ತೈತೆ. ಅವ್ರಿಗೆ ನಾವು ಎದುರಾಡಿದವ್ರು ಬೇಕಂತ ಬಗ್ಲಾಗ ಹೊಡಿತಾರೆ ಲಾಸ್ ಆತಾವ. ಈಗ ಎಷ್ಟು ವರ್ಷದ ಅನುಭವ ಇದೆ ರೇಷ್ಮೆ ನಿಮ್ದು? ಈಗ ನಾವು ನೋಡಿದ್ರೆ 90 ಮಾಡ್ಕೊಂಡು ಬಂದಿರಿ. 90 ಅಂತಂದ್ರೆ ಒಂದು 20-25 ಆಯ್ತು. ಹಾಂ, 30 ಮೇಲಿನ ಆಯ್ತು ನೋಡಿ. 30 ಬೆಂಗಳೂರಿಗೆ 80 ರೂಪಾಯಿ ಬಸ್, 84 ರೂಪಾಯಿ ಬಸ್ ಚಾರ್ಜ್ ಇತ್ತು ಅವಾಗಲಿಂದ ಮಾಡ್ಕೊಂತೀವಿ. ಲಿಂಗಸೂರಿಂದ ಬೆಂಗಳೂರಿಗೆ 84 ರೂಪಾಯಿ ಬಸ್ ಚಾರ್ಜ್, ಈಗ ಸದ್ಯ 400 ಮೇಲೆ ಇದೆ. 450 ಐತ್ರಿ. ಈಗ ನಾವೇನು ಸೀದಾ ಗಾಡಿ ಹೊಲ್ದಾಗ ಬರ್ತೈತೆ, ಚೀಲ ಹಾಕ್ತೀವಿ, ಸೀದಾ ಬರ್ಕ ಹಾಕೊಂಡ್ ಮಕ್ಕೊಂದು ಬಂದ್ರೆ ರಾಮನೂರ್ ಹೋಗಿ ಇಳಿತೀವಿ. ನೋಡ್ರಿ, ಈಗ 30 ಹಿಂದ್ಗಡೆ ರೇಟ್ ಎಷ್ಟಿತ್ತು ನೀವು ರೇಷ್ಮೆ ಮಾಡೋತ್ನಾಗ? ಸ್ಟಾರ್ಟಿಂಗಲ್ಲಿ 130, 140, 180 ದೊಡ್ಡ ಹೈಸ್ಟ್ ರೇಟ್ ಮಾರಿತ್ತು. 180 ಅಂದ್ರೆ ದೊಡ್ಡ ರೇಟು. ಒಂದ್ಸಲ ಏನು ನಮ್ಮ ರಾಮನಗರ ಇಡೀ ಮಾರ್ಕೆಟಿಗೆ ನಾವು ಪರಿಸ್ಥಿತಿ ತಗೊಂಡಿವಿ. ನಾವು ಹೈಸ್ಟ್ ರ್ಯಾಂಕ್ ರೇಟ್, ಒಳ್ಳೆ ಲಿಂಗಸೂರು ರೈತರು, ಒಳ್ಳೆ ಗುಣಮಟ್ಟದ ಗೂಡು ಅಂತೇಳಿ. ಗುಣಮಟ್ಟದ ಗೂಡು ಒಳ್ಳೆ ರೇಟ್ ಅಂತ ನಮ್ಮ ಮಟ್ರು ಮಲ್ಲೇಶ್ಗೌಡರು ಸಾಹೇಬರು ಇವರು ಅವ್ರು ಜಯರ್ ಇದ್ರು, ಅವ್ರು ಪರಿಸ್ಥಿತಿ ಕೊಡಿಸಿದ್ರಿ. ಆ ಮಟ್ಟ ತನ ಎಕ್ಲಾಡಿವ್ರಿ. ಆದ್ರೆ ಕಷ್ಟ ಇತ್ತು ಮಾಡ್ಬೇಕು ನೋಡ್ರಿ. 180 ಇದ್ದಿದ್ದು ಈಗ 700 ರೇಟು, 500-600 ಬಂದದ. ಹೆಂಗೆ ರೈತರಿಗೆ ಲಾಭ ಅನಿಸ್ತದ? ಹಾ, ಲಾಭ ಅನಿಸ್ತತ್ರಿ, ಲಾಭ ಅನಿಸ್ತದ. ನಮ್ಮಲ್ಲೇ ಅದನ್ನೇ, ಅದನ್ನ ಬಿಟ್ಟು ಅದನ್ನ ಧ್ಯಾಸ ಮಾಡಲ್ಲ ಬೇರೆ ಬೆಳಿಗ್ಗೆ. ರೇಷ್ಮೆಗೆ ರೇಷ್ಮೆನ ಇಳುವರಿಯಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗ್ತಾ ಇದೆಯಾ? ಇಳುವರಿ ಹೆಚ್ಚು ಕಡಿಮೆ ಏನಿಲ್ಲ, ಸ್ವಲ್ಪ ಚಾಕಿ ಒಂದೊಂದ್ಸಲ ಫಾಲ್ಟ್ ಬರ್ತೈತೆ. ಫಾಲ್ಟ್ ಬಂದ್ರೆ ನಾವು ಹೇಳ್ತೀವಿ, ನಾವು ಚಲೋ ಇನ್ನೂ 10 ರೂಪಾಯಿ ಹೆಚ್ಚಿದ್ದೀವೋ, ಚಲೋ ಮೊಟ್ಟೆ ಕೊಡು, ನಮಗೆ ಚಾಕಿ ಕರೆಕ್ಟ್ ಮಾಡಿಕೊಡು ಅಂತ ಹೇಳ್ತೀವಿ ನಾವು. ಆದರೂ ಸ್ವಲ್ಪ ಅವರು ರೈತರು ಬೇರೆ ಬೇರೆ ಕಡೆ ತುಮಕೂರಲ್ಲಿ ಏನು ಮಾಡಿದಾರೆ, ಮತ್ತು ಬೇರೆ ಕಡೆ ಗೌರ್ಮೆಂಟ್ ಚಾಕಿ ಬಂದ್ರೆ 8 ಕರೆಕ್ಟ್ 100 ಬರ್ತೈತೆ. ಅದನ್ನು ನಾವು ಎಲ್ಲರ ಒಂದ್ಸಲ ರೈತರು ಎಲ್ಲ ಬಂದವರು ಕೂಡಿ ಕೇಸಿ ಅವ್ರು ಚಾಕಿ ಸೆಂಟ್ರದಾಗ ಕರೆಸಿ ಅವ ಥರದ ಒಂದು ಹಿಡಿ ನಾವು ಬಿತ್ತ ಕಾಂಡ್ಗ ಬೆಳೆಯಾರ ಆ ಥರ ಮೋಸ ಮಾಡಬಾರ್ದು ಅಂತ ಒಂದ್ಸಲ ಅಲ್ಲಿಲ್ಲೇ ಟ್ರೈಕ್ ಮಾಡೀವಿ. ಮತ್ತು ಇಲ್ಲಿಂದ ಮಟ್ಟುರ್ದು ಸ್ವಲ್ಪ ಒಂದ್ಸಲ ಸ್ವಲ್ಪ ಬೇಜಾರಾಗೈತೆ ಅನ್ಬಾರ್ದು ಪಕ್ಕದಳೆ ಅದು ಹಂಗೈತ್ರಿ. ವರ್ಷಕ್ಕೆ ಎಷ್ಟು ಬೆಳೆ ಬರ್ತೀರಿ ನಿಮ್ದು ತೇಜಪುರ? 4 ಬರ್ತೈತೆ. ನಾವು ಏನು ಸಿಂಪಲ್ ಹಿಂಗ ಹೋದ್ರೆ 4 ಬರ್ತೈತೆ. ನಾವು ಬೇಸಿನಾಗಿ ಕರೆಕ್ಟ್ ಚಾಕಿ ಕರೆಕ್ಟ್ ಬಂದು 45 ಬಂದ್ರು 5 ಬೆಳೆ ಬರ್ಬೋದು. ಕೆಲವೊಬ್ರು 5-6 ತೆಗಿತಾರೆ ಅಂತ ಹೇಳ್ತಾರೆ. ಇದು 6 ತೆಗಿಯೋದು ಇದ್ರ ಸೈಡ್ ತೆಗಿತಾರೆ ಸರ್, ಬೆಂಗಳೂರು ಸೈಡ್ ವಾತಾವರಣ ಕರೆಕ್ಟ್ ಇರ್ತದೆ. ಬೇಸಿಗೆಯಲ್ಲಿ ತಾವೇನಾದ್ರೂ ಬೆಳೆ ಬೆಳೆದ ಅನುಭವ ಇದೆಯಾ? ಬೇಸಿಗೆಯಲ್ಲಿ ಮನೆ 3 ಮಾರ್ಕೆಟ್ ಬಂದಿರಿ ನಾವು. ಈ ಬೇರೆ ಬೇಸಿ ಸುಗ್ಗಿ ಬೇಸಿ ಏಕ ಮಾರ್ಕೆಟ್ ಚೆನ್ನಾಗಿದೆ ರಾಮನಗರ. ರಾಮನಗರ ಚೆನ್ನಾಗೈತ್ರಿ, ಈಗೇನಿಲ್ಲ. ಅವಾಗ ಭಾಳ ಕಳಪೆ ಗುಡು ಅದು ಇದು ಅಂತೂ ಮಾಡ್ತಿದ್ರು, ತೊಂದರೆ ಮಾಡ್ತಿದ್ರು. ಭಾಳ ನೀಟ್ ಅದು. ಏನು ಪೇಮೆಂಟ್ ಸಮಸ್ಯೆ? ಪೇಮೆಂಟ್ ಸಮಸ್ಯೆ ಏನಿಲ್ಲ, ಆನ್ಲೈನ್ ಅಕೌಂಟಿಗೆ ಬಂದು ಬಿದ್ದುಬಿಡುತ್ತೆ, ಏನು ಕಿರಿಕಿರಿ ಇಲ್ಲ. ಮತ್ತೆ ದಾಳಂಬ್ರಿ ಕೂಡ ತಾವು ಹಾಕೊಂಡ್ರಿ. ದಾಳಂಬ್ರಿ ಎಷ್ಟು ಎಕರೆ ಇದೆ ತಮ್ಮದು? ನಮ್ದೊಂದು 4 ಅದ್ರಿ ದಾಳಂಬ್ರಿ. ದಾಳಂಬ್ರಿ ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದ್ರಿ? ದಾಳಂಬ್ರಿ ಈಗ 4 ರೀ ಇದು. ಎಷ್ಟು ಗಿಡ ಕುಂತಾವ್ರಿ 4 ಎಕರೆಗೆ? 4 8 10 ಅಂದ್ರೆ ಎಕರೆಗೆ 500 ಗಿಡ ಕುಂತಾವ್ರಿ. 2000 ಗಿಡ. 2000 8x10. 8x10 ನೀರು ಅನುಕೂಲ? ಡ್ರಿಪ್ ಇಟ್ಟಿರ? ಡ್ರಿಪ್ ಇಟ್ಟಿವ್ರಿ. ಇಲ್ಲ ರಸಗೊಬ್ಬರ, ನೀರಾವರಿ ಎಲ್ಲ, ನೀರು ಫರ್ಟಿಲೈಸರ್ಗಳೆಲ್ಲ ಡ್ರಿಪ್ ಮೂಲಕ ಕೊಡ್ತೀರ ಅಥವಾ ಹೆಂಗೆ ಮಾಡ್ತೀರಿ? ಎಲ್ಲ ಡ್ರಿಪ್ ಮೂಲಕ ಕೊಡ್ತೀವಿ. ಡ್ರಿಪ್ ಮೂಲಕ ಕೊಟ್ಟರೆ ಚೆನ್ನಾಗಿರೋದ್ರಿ. ದಾಳಂಬ್ರಿ ಯಾವ ತಳಿ ನಿಮ್ಮದು? ನಮ್ಮದು ಕೆಡಲ್ಲ ರೀ. ಕೆಡಲ್ಲ? ಎಲ್ಲಿಂದ ತಂದ್ರಿ ಸಸಿಗಳು? ಎಷ್ಟು ಬಿದ್ದು ನಿಮಗೆ ಸಸಿ? ನಮಗೊಂದು 48 ಹಾಕಿದ್ರಿ. ನಮಗೆ ಯಾವ್ರು ನೋಡಂದ್ರಿ, ಅದು ಸೊಲ್ಲಾಪುರದಿಂದ ತರಿಸಿದ್ರಿ. ಸೊಲ್ಲಾಪುರದಿಂದ? ಸೊಲ್ಲಾಪುರದಿಂದ. ಕಸಿ ಮಾಡಿದ್ದು? ಇದು ಕ್ರಾಸ್ ಮಾಡಿದ್ರಿ. ಕ್ರಾಸಿಂಗ್? ಗೋಟಿ ಗೋಟಿ ಮಾಡಿ. ಗೋಟಿ ಗೋಟಿ. ಚಲೋ ಬರ್ತಾವ್ರಿ? ಚಲೋ ಬಂದವ್ರಿ ಸರ್. ಆದ್ರೆ ಸ್ವಲ್ಪ ಸ್ವಲ್ಪ ರೋಗ ಜಾಸ್ತಿ ಐತೆ, ಅದಕ್ಕೆ ರೋಗ ಜಾಸ್ತಿ ಐತೆ. ತೇಜಪ್ಪ ಅವ್ರು, ಈಗ ಫ್ರೂನಿಂಗ್ ಮಾಡೋದು ಭಾಳ ಸಮಸ್ಯೆ ಈಗ ದಾಳಂಬ್ರಿಯಲ್ಲಿ. ಹೆಂಗ್ರಿ ಮಾಡ್ತೀರಿ? ಮತ್ತೆ ಎಕ್ಲಾಡ್ಬೇಕು ಅವ್ರು ಬಿಡುಗಡೆ ಮಾಡ ನೀವು ಮಾಡ್ತೀರ ಅಥವಾ ನಮ್ಮ ಕುಷ್ಟಗಿಯಿಂದ ಬೇರೆಯಿಂದ ರೈತರು ಬರ್ತಾರೆ ಬಿಜಾಪುರಿಂದ, ಅವ್ರು ಬಂದು ಮಾಡ್ತಾರ ಅಂತ ಹೇಳ್ತಾರೆ ಕೆಲವೊಂದ್ ಕಡೆ. ಕೆಲವು ಕಡೆ ಅವ್ರು ಬಂದ್ ಮಾಡೋದು, ಕಟಿಂಗ್ ಮಾಡೋದು ನಮ್ಮ ಕಡೆ ನಡೆಯಲ್ರಿ. ಅವ್ರ ಕಟಿಂಗ್ ಮಾಡಕ್ಕೆ ಅವರೇ ಬರ್ತಾರ. ಮಲ್ಲೆ ಮಾಲ್ ತುಂಬೋದು ಅವರೇ ಬರ್ತಾರ, ಕುಷ್ಟಗಿಲಿಂದ ಬರ್ತಾರ. ಆನಂತರ ಇದು ಬಾಲ್ಕೋಟ್ಲಿಂದ ಬರ್ತಾರೆ, ಬಾಗಲಕೋಟೆ ಏರಿಯಾದಲ್ಲಿ ಜಾಸ್ತಿ ಅವರು ಬರ್ತಾರೆ. ಈಗ 4 ಎಕರೆ ಹೈಯೆಸ್ಟ್ ರೇಟ್ ನಿಮಗೆ ಹೆಂಗೆ ತಗೊಂಡಿರಿ, ಎಷ್ಟು ತಗೊಂಡಿರಿ ನೀವು ದಾಳಂಬ್ರಿಲಿ? ದಾಳಂಬ್ರಿಲಿ ನಮ್ಮ 165 ರೀ ರೇಟ್. ಎಷ್ಟು ಯಾವಾಗದು? ಈಗ ಒಂದು 4 ತಿಂಗಳಿಂದ ರೀ. 160 ರೂಪಾಯಿ ಕೆಜಿ ಮಾರಿದ್ರಿ? 160 ರೂಪಾಯಿ ಕೆಜಿ. ಎಲ್ಲಿ ಡೆಲ್ಲಿ ಕಳಿಸಿದ್ರ ಬೆಂಗಳೂರು ಕಳಿಸಿರಿ? ನಾವು ಹೈದರಾಬಾದ್ ಹೋಗಿದ್ದೀವಿ ಸರ್, ನಾವು ಸಂತ ಹೋಗಿ ನಾವು ಮಾರ್ಕೆಟ್ ಮಾರ್ಕೆಟ್ ಬಂದಿವ್ರಿ. 160 ರೂಪಾಯಿ ಅಂತಂದ್ರೆ ಚಲೋ ರೇಟ್ರಿ? ಹಾಂ ಚಲೋ ರೇಟ್. ಇಳುವರಿ ಬಂದಿದ್ದಿಲ್ಲ ರೀ, ಸ್ವಲ್ಪ ಹೋದ ಸಲ ಮಳೆಗಾಲ ಜಾಸ್ತಿ ಆಯ್ತಲ್ಲ, ಇಳುವರಿ ಬಂದಿಲ್ಲ. ಇಳುವರಿ ಈಗ ಹೇಳಿ ಸಮಸ್ಯೆ ಏನಪ್ಪ ಅಂತಂದ್ರೆ ದಾಳಂಬ್ರಿಲಿ ಅಂಗಮಾರಿ ದುಂಡಾಣಿ ರೋಗ ಆಗಿರ್ಬೋದು, ಸ್ವಲ್ಪ ಬೇಸಿಗೆಯಲ್ಲಿ ಸಮಸ್ಯೆಗಳು ಬರ್ತಾವೆ, ಎಲ್ಲ ಚುಕ್ಕೆ ರೋಗ ಬರ್ತಾವೆ, ಇವುಗಳನ್ನ ಹೇಗೆ ಕಂಟ್ರೋಲ್ ಮಾಡ್ತೀರಿ? ಡಾಕ್ಟರ್ ತಿಂಗಳಿಗೊಮ್ಮೆ ಡಾಕ್ಟರ್ ಬರ್ತಾರೆ ರೀ. ಕಂಟ್ರೋಲ್ ಆದ್ರೆ ಕಂಟ್ರೋಲ್ ಆಯ್ತು, ಕಂಟ್ರೋಲ್ ಆಗ್ಲಿಂದ ಆಗಲ್ರಿ ಸ್ವಲ್ಪ ತ್ರಾಸು. ಗಿಡ ಸಾಯೋದು ನೆಟೆ ರೋಗ ಅವೆಲ್ಲ ಅದಾವ್ರಿ? ಗಿಡ ಸಾಯೋ ಸಾವು ಬದುಕಂತ ಇದ್ದಿದ್ರಿ, ಆದ್ರೆ ರೋಗ ಸ್ವಲ್ಪ ಕಡಿಮೆ ಹೆಚ್ಚು ಕಡಿಮೆ ಆಗಾವು, ಆದ್ರೆ ನಾವು ಧೈರ್ಯ ಮಾಡ್ಬೇಕು, ಹೆದರ್ಬಾರ್ದು. ಬಂಡವಾಳ ಚಲೋ ಹಾಕ್ಬೇಕು. ಚಲೋ ಹಾಕ್ಬೇಕ್ರಿ, ಯಾಕಂದ್ರೆ ದಾಳಂಬ್ರಿಯಪ್ಪ ಅಂತಂದ್ರೆ ದಿನ ಖರ್ಚು ಇರ್ತದೆ, ದಿನ ಅದಕ್ಕೆ ದೇಕರಿಕೆ ಮಾಡ್ಕೋಬೇಕು. 6 ತಿಂಗಳ ಖರ್ಚು ರೀ, ಅದನ್ನ ಖರ್ಚು ಲೆಕ್ಕ ಮಾಡೋದಿಲ್ಲ, ಬಂದಿಂದ ಲೆಕ್ಕ. ಅದು ಏನು ಹೋಗದ ಅದು ಬಂದಿಂದ ಲೆಕ್ಕ. ತೇಜಪ್ಪ ಅವ್ರ ಈಗ ದಾಳಂಬ್ರಿನೇ ಇದೆ, ರೇಷ್ಮೆನೇ ಇದೆ, ಎರಡು ಕಡೆ ಮೇಂಟೈನ್ ಮಾಡೋದು ಮನೆಗೆ ಜನ ಮಾಡೋರು ಎಷ್ಟು ಜನ ಇದೀರಿ? ನಾವು ಮನೆಗೆ ನಾವು ಒಂದು ಇಬ್ಬರು ಮನೆಯವರು ಇದೀವಿ, ಒಬ್ಬರು ಒಂದು ತೋಟಲ್ಲಿ ಆಳ, ಒಂದು ಹೆಣ್ಣು ಗಂಡು, ಒಂದು ಆಳು ಲೇಬರ್ ತಗೊಂಡು ಅಲ್ಲಿ ಆಳ ಮಗ ಮಾಡ್ತಾನ. ನಾವು ಅಲ್ಲೇ ಇಲ್ಲಿ ಗುದ್ದಾಡ್ಕೊಂತ ಹೋಗೋದ್ರಿ, ಇಲ್ಲಿನ ನೋಡ್ಕೊಳದು ಅಲ್ಲಿ ನೋಡ್ಕೊಳದು. ಮನೆಯಲ್ಲಿ ಏನೋ ಒಂದು ಬೆಕ್ಕ ಇದ್ದಂಗೆ, ಅವ್ರಿಗೆ ಇಲ್ಚಂಬ ಇದ್ದಂಗೆ, ಬೆಕ್ಕು ಇಲ್ಚಂಬಿಗೆ ಫಾಲೋಅಪ್ ಮಾಡಿದಂಗೆ ಅದನ್ನ ಮಾಡಿದ್ರೆ ಹಂಗೆ ಮಾಡ್ಕೊಂತ ಹೋದ್ರೆ ನಡೀತೈತ್ರಿ. ಮತ್ತೆ ಈಗ ಅವ್ರಿಗೆ ನಾವು ಏನು ಎದುರ ಇಲ್ಲೇ ಕುಂತ್ಕೊಂತೇವಪ್ಪ ಅಂದ್ರೆ ಅಲ್ಲೇ ಲಗಾಟ ಹೊಡಿತೇವ. ಹಂಗತ್ ಹೇಗೆ ಮನೆಯಲ್ಲಿ ಸಹಕಾರ ಆ ಭಾಗದಲ್ಲಿ? ಮೊದಲು ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು? ಈಗ ದಾಳಂಬ್ರಿ ಮತ್ತೆ ರೇಷ್ಮೆ ಮಾಡಿದ್ಮೇಲೆ ನಿಮ್ಮ ಏನಾದರೂ ಆದಾಯ ಹೆಚ್ಚಾಗಿದೆಯಾ? ಅದೇ ಒಳ್ಳೇದಾಗೈತ್ರಿ ಸರ್, ಆದ್ರೆ ಸುಳ್ಳಾಡಕ್ ಬರಲ್ಲ. ಅವಾಗ ಇವಾಗ ಎಷ್ಟೇ ಇರಲಿ ಸ್ವಲ್ಪ ಭಾಳ ಇಂಪ್ರೂವ್ ಆಗಿ ಬಾಂಧವರು ರೈತರು ಯಾರೇ ಇದ್ರೂ ರೇಷ್ಮೆ ದಾಳಂಬ್ರಿ ಮಾಡೋಕೆ ಸ್ವಲ್ಪ ಬಜೆಟ್ ಜಾಸ್ತಿ ಬೇಕು. ರೇಷ್ಮೆ ಕೃಷಿಯಲ್ಲಿದ್ದಾಗ ಮಾಡಿದ್ರೆ ಒಳ್ಳೇದಿರ್ತದೆ. ನಮ್ಮ 2 ಮಾತು ಹೇಳಿ ಮುಗಿಸ್ತೀವಿ. ಧನ್ಯವಾದಗಳು ತೇಜಪ್ಪ, ಭಾಳಷ್ಟು ಖುಷಿಯಿಂದ ಮಾತಾಡಿದ್ರಿ. ಮುಖ್ಯವಾಗಿ ರೈತ ಬಾಂಧವರು ಗಮನಿಸಬೇಕು, ಯಾಕಂತಂದ್ರೆ ಈಗ ವಾಣಿಜ್ಯ ಬೆಳೆಗಳ ಕಡೆ ತಾವು ಹೇಳಿದ್ರಿ, ಟೊಮಾಟೆ ಎತ್ಕೊಂಡು ತಲೆಗಿನ ಕೂದಲುಗಳು ಕೂಡ ಉದುರೋದು ಬ್ಯಾಡ ಅಂತ ಅಂದ್ಬಿಟ್ಟು ನಾವು ರೇಷ್ಮೆ ಬಂದ್ವಿ, ರೇಷ್ಮೆ ಮಾಡ್ಕೊಂಡು ದಾಳಂಬ್ರಿ ಕೂಡ ಬಂದ್ವಿ ಅಂತ ಹೇಳಿದ್ರಿ. ಒಟ್ಟಿನಲ್ಲಿ ರೈತ ಬಾಂಧವರು ಈ ಎಲ್ಲ ಕೃಷಿಯನ್ನು ಮಾಡಿದಾಗ ಒಳ್ಳೆ ಲಾಭ ಬರ್ತದೆ ತಿಳಿದುಕೊಂಡು ಇಲಾಖೆ ಯೋಜನೆಗಳಿಂದ ಸಹಾಯ ಸೌಲಭ್ಯ ಪಡೆದುಕೊಂಡು ಕೃಷಿಯನ್ನು ಮಾಡಿದರೆ ಖಂಡಿತ ಲಾಭ ಇದೆ. ನಿಮ್ಮ ಕೃಷಿ ಮತ್ತಷ್ಟು ಮುಂದೆ ಹೋಗಲಿ. ನಿಮ್ಮ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತೇಜಪ್ಪ ಅವರು ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ರೈತ ಬಂದವರೇ, ಇದುವರೆಗೆ ಲಿಂಗಸೂರು ತಾಲೂಕಿನ ಭೂಪುರು ಗ್ರಾಮದ ತೇಜಪ್ಪ ಅವರ ತೋಟಗಾರಿಕೆ ಬೆಳೆಯ ಅನುಭವಗಳನ್ನು ಕೇಳಿದಿರಿ. ಇದೀಗ ಕೇಳೋಣ ರಾಷ್ಟ್ರೀಯ ಜೇನುದುಂಬಿ ಮಿಷನ್ ಕುರಿತು ಮಾಹಿತಿಯನ್ನು. ಮಧುಕ್ರಾಂತಿ ವಿಕಾಸದ ಹೊಸ ದಾರಿಯನ್ನು ತೆರೆಯುತ್ತಿದೆ. ಜೇನು ಕೃಷಿ ಹೊಸ ಹೊಸ ಉದ್ಯೋಗಾವಕಾಶವನ್ನು ಸೃಷ್ಟಿಸುವುದರೊಂದಿಗೆ ಜಾಗತಿಕವಾಗಿ ಭಾರತಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡುತ್ತಿದೆ. ಕೇಂದ್ರ ಸರ್ಕಾರವು ಜೇನು ಕೃಷಿಗೆ ಪ್ರೋತ್ಸಾಹ ಹಾಗೂ ಉದ್ಯಮದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಹಲವು ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಜೇನು ಕೃಷಿ ಜೇನಿನ ಉತ್ಪಾದನೆ ಮಾತ್ರವಲ್ಲದೆ ಪರಾಗಸ್ಪರ್ಶ ಕ್ರಿಯೆ ಹೆಚ್ಚಿಸುವುದರ ಮೂಲಕ ಧಾನ್ಯದ ಉತ್ಪಾದನೆಯನ್ನು ಹೆಚ್ಚಿಸುತ್ತಿದೆ. ಭಾರತದಲ್ಲಿ ಜೇನು ಕೃಷಿಯನ್ನು ಪರಂಪರಾಗತವಾಗಿ ನಡೆಸಿಕೊಂಡು ಬರಲಾಗುತ್ತಿದೆಯಾದರೂ ಅದರಲ್ಲಿ ಅನೇಕ ಸಮಸ್ಯೆಗಳಿವೆ. ಹಾಗಾಗಿಯೇ ಸುಧಾರಿತ ರೀತಿಯಲ್ಲಿ ಜೇನು ಕೃಷಿಯನ್ನು ಪ್ರೋತ್ಸಾಹಿಸಲು ಮೇ 20ರಂದು ವಿಶ್ವ ಜೇನು ದುಂಬಿ ದಿನವನ್ನು ಆಚರಿಸಲಾಗುತ್ತಿದೆ. 2020ರಲ್ಲಿ ರಾಷ್ಟ್ರೀಯ ಜೇನು ಅಭಿವೃದ್ಧಿ ಮಿಷನ್ ಆರಂಭಿಸಲಾಗಿದ್ದು ಹೆಚ್ಚು ಹೆಚ್ಚು ಜೇನು ಕೃಷಿಕರನ್ನು ಇದರಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೋತ್ಸಾಹಿಸಲಾಗುತ್ತಿದೆ. ಜೇನು ಕೃಷಿಗೆ ವೈಜ್ಞಾನಿಕ ಹಾಗೂ ತಂತ್ರಜ್ಞಾನದ ಸ್ವರೂಪವನ್ನು ನೀಡುವುದೇ ಆಗಿದೆ. ಜೇನಿನ ಉತ್ಪನ್ನಗಳಾದ ಜೇನು, ಜೇನುಮೇಣ, ರಾಯಲ್ ಜೆಲ್ಲಿ ಮೊದಲಾದ ಉಪ ಉತ್ಪನ್ನಗಳ ಮೂಲಕ ರೈತರ ಆದಾಯವನ್ನು ಹೆಚ್ಚಿಸಲು ನೆರವಾಗುತ್ತಿದೆ. ಇದರೊಂದಿಗೆ ದೇಶದ ವಿದೇಶಿ ವಿನಿಮಯವು ಕೂಡ ಹೆಚ್ಚಾಗುವುದರಲ್ಲಿ ಸಂಶಯವಿಲ್ಲ. 2021-22ರಲ್ಲಿ 133,000 ಟನ್ ಜೇನಿನ ಉತ್ಪಾದನೆಯಾಗುತ್ತಿದ್ದು 3 ಅತ್ಯಾಧುನಿಕ ಗುಣಮಟ್ಟದ ಪರೀಕ್ಷಾ ಕೇಂದ್ರಗಳು ಮತ್ತು 31 ಸಣ್ಣ ಪರೀಕ್ಷಾ ಕೇಂದ್ರಗಳು ದೇಶಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. 164 ಮಹಿಳಾ ಸ್ವಸಹಾಯ ಸಂಘಗಳು ಜೇನು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದು ಆರ್ಥಿಕ ಸ್ವಾವಲಂಬನೆಗೆ ಮಹತ್ತರ ಕೊಡುಗೆಯನ್ನು ನೀಡಿದೆ. ಜೇನು ಕೃಷಿಗೆ ಸಂಬಂಧಿಸಿದ ವೆಬ್ ಪೋರ್ಟಲ್ನಲ್ಲಿ 13,000ಕ್ಕೂ ಮಿಕ್ಕ ಸದಸ್ಯರು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು ವಿಚಾರ ವಿನಿಮಯವನ್ನು ಮಾಡಿಕೊಳ್ಳುತ್ತಿದ್ದಾರೆ.

ಭಲೆ ತಮಸಿ ಲೈತಿ ಭಲೆ ತಮಸಿ ಲೈತಿ ಭಲೆ ತಮಸಿ ಲೈತಿ ಭಲೆ ತಮಸಿ ಲೈತಿ ಮಾತು ಭಲೆ ತಮಸಿ ಲೈತಿ ಮಂಡಗಾಲಿ ಲೈತಿ ಈ ಭೂಮಂಡಲ ತಿರಗೈತಿ ಮಂಡಗಾಲಿ ಲೈತಿ ಈ ಭೂಮಂಡಲ ತಿರಗೈತಿ ಮುಂಡ ಇಲ್ಲದೈತಿ ಅದು ಬಲುರೊಂಡಿ ಕನಸತೈತಿ ಮುಂಡ ಇಲ್ಲದೈತಿ ಅದು ಬಲುರೊಂಡಿ ಕನಸತೈತಿ ದಂಡಿಗೆ ದಾಸರ ಪೊರುವೆ ಇಲ್ಲದದು ಬಂಡಿಗೆ ಬಂದೈತಿ ದಂಡಿಗೆ ದಾಸರ ಪೊರುವೆ ಇಲ್ಲದದು ಬಂಡಿಗೆ ಬಂದೈತಿ ಮಾತು ಭಲೆ ತಮಸಿಲೈತಿ ಭಲೆ ತಮಸಿಲೈತಿ ಭಲೆ ತಮಸಿಲೈತಿ ಭಲೆ ತಮಸಿಲೈತಿ ಮಾತು ಭಲೆ ತಮಸಿಲೈತಿ ಅನ್ಯ ಮಾಡತೈತಿ ಬೆನ್ನಿಂದ ಬಾಯಿ ಕನಸತೈತಿ ಅನ್ಯ ಮಾಡತೈತಿ ಬೆನ್ನಿಂದ ಬಾಯಿ ಕನಸತೈತಿ ಕಣ್ಣು ಇಲ್ಲದೈತಿ ಕಂಡವರ ಕೂನ ಹೇಳತೈತಿ ಕಣ್ಣು ಇಲ್ಲದೈತಿ ಕಂಡವರ ಕೂನ ಹೇಳತೈತಿ ಉನ್ಮನಿ ಮಹಾಗುರು ಉನ್ಮನಿ ಮಹಾಗುರು ಉನ್ಮನಿ ಮಹಾಗುರು ಮಡಿವಾಳಯ್ಯನ ಉನ್ಮನಿ ಮಹಾಗುರು ಮಡಿವಾಳಯ್ಯನ ಮನಸ್ಸಿಗೆ ಬಂದೈತಿ ಉನ್ಮನಿ ಮಹಾಗುರು ಮಡಿವಾಳಯ್ಯನ ಮನಸ್ಸಿಗೆ ಬಂದೈತಿ ಮಾತು ಭಲೆ ತಮಸಿಲೈತಿ ಭಲೆ ತಮಸಿಲೈತಿ ಭಲೆ ತಮಸಿಲೈತಿ ಭಲೆ ತಮಸಿಲೈತಿ ಮಾತು ಭಲೆ ತಮಸಿಲೈತಿ ಅನ್ಯ ಮಾಡತೈತಿ ಬೆನ್ನಿಂದ ಬಾಯಿ ಕನಸತೈತಿ ಕಣ್ಣು ಇಲ್ಲದೈತಿ ಕಂಡವರ ಕೂನ ಹೇಳತೈತಿ ಉನ್ಮನಿ ಮಹಾಗುರು ಉನ್ಮನಿ ಮಹಾಗುರು ನಿದ್ರೆ ಬಾರರಿ ಜನ್ನ ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವ ನೆನೆದು ನಿದ್ರೆ ಬಾರರಿ ಜನ್ನ ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವ ನೆನೆದು ಪಾಪಾನು ಗುಣದಿಂದೆ ಗಿಡ ಮರ ಕ್ರಿಮಿಗಳ ಪಾಪಾನು ಗುಣದಿಂದೆ ಗಿಡ ಮರ ಕ್ರಿಮಿಗಳ ರೂಪಾಗಿ ಕೀಟ ಪತಂಗಾದಿಯಾಗಿ ಆ ಪಕ್ಷಿ ಕುಲವಾಗಿ ಮೃಗಜಾತಿಯಾಗಿ ಆ ಪಕ್ಷಿ ಕುಲವಾಗಿ ಮೃಗಜಾತಿಯಾಗಿ ಮೇಧಾ ಪಶು ರೂಪಾಗಿ ಬಹುಬಾಧೆ ಗಲೀಸಿ ಮೇಧಾ ಪಶು ರೂಪಾಗಿ ಬಹುಬಾಧೆ ಗಲೀಸಿ ನಿದ್ರೆ ಬಾರದಿ ಜನ್ನ ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವ ನೆನೆದು ಭೂತ ಪಂಚಕದ ರೂಪಾಗಿ ಔಷಧಿಯಾಗಿ ಧಾತು ಸಪ್ತಕದ ರೂಪಾಗಿ ತಂದೆಯೋಳು ಮಾತೆಯ ಶೂತಕ ರುಧಿರ ರೂಪಾಗಿ ಮಾತೆಯ ಶೂತಕ ರುಧಿರ ರೂಪಾಗಿ ಮತಿ ತನುವಾಗುವ ಚರಿಯನ್ನು ಕೀಳಿ ಮತಿ ತನುವಾಗುವ ಅಚ್ಚರಿಯನ್ನು ಕೀಳಿ ನಿದ್ರೆ ಬಾರದಿ ಜನ್ನ ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವ ನೆನೆ ನೆನೆದು ಬಾಲಕ ತರುಣ ಜರಾ ಜೀರ್ಣ ರೂಪಾಗಿ ಬಾಲಕ ತರುಣ ಜರಾ ಜೀರ್ಣ ರೂಪಾಗಿ ಮೇಲೆ